ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಸಮಯ ಈಗ 5:25. ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ವೈರಸ್ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಭಾರತೀಯ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾ ಪ್ರಿಯಾಂಕಾ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಪಶುಧನ್ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಜಾನುವಾರುಗಳ ವೈರಸ್ ರೋಗಗಳು ಮತ್ತು ಅವುಗಳ ನಿಯಂತ್ರಣ, ಈ ವಿಷಯವಾಗಿ ಬೆಂಗಳೂರಿನ ಭಾರತೀಯ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾ ಪ್ರಿಯಾಂಕಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಪ್ರಿಯಾಂಕಾ ಅವರೇ. ನಮಸ್ತೆ ಸರ್. ನಾವು ಈ ಪಶುಪಾಲನೆಯನ್ನು ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ಜಾನುವಾರುಗಳಿಗೆ ಕಂಡುಬರುವಂಥ ರೋಗಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದಂಥದ್ದು. ತಾವು ಮುಖ್ಯವಾಗಿ ಜಾನುವಾರುಗಳಿಗೆ ವಿವಿಧ ರೋಗಗಳು ಬರ್ತವೆ ಅಂತ ಹೇಳ್ತೀರಿ. ಇವತ್ತು ಮುಖ್ಯವಾಗಿ ತಾವು ಈ ಜಾನುವಾರುಗಳಿಗೆ ಬರುವಂಥ ಈ ವೈರಸ್ ರೋಗಗಳ ನಿಯಂತ್ರಣದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ವೈರಸ್ ರೋಗಗಳು ಅಂದ್ರೇನು, ಇದರ ಒಂದು ಮಹತ್ವದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಆಯಿತು ಸರ್. ವೈರಸ್ ರೋಗಗಳೆಂದರೆ ಇವು ಕೂಡ ರೋಗಗಾರಕ ಅತಿ ಸೂಕ್ಷ್ಮಾಣುಜೀವಿಗಳಿಂದ ಉಂಟಾಗ್ತಕ್ಕಂಥ ಒಂದು ಬಗೆಯ ರೋಗಗಳು. ಈ ರೋಗಗಳ ವೈಶಿಷ್ಟ್ಯತೆ ಏನಂದರೆ, ಈ ರೋಗದ ರೋಗಾಣುಗಳು ಅಂದರೆ ವೈರಸ್ ರೋಗಾಣುಗಳು ಒಂದು ಜಾನುವಾರಿನಿಂದ ಮತ್ತೊಂದು ಜಾನುವಾರಿಗೆ, ಆಮೇಲೆ ಒಂದು ಗುಂಪಿನ ಜಾನುವಾರುಗಳಿಂದ ಮತ್ತೊಂದು ಗುಂಪಿನ ಜಾನುವಾರುಗಳಿಗೆ ಬಹುಬೇಗನೆ ಹರಡುವುದರಿಂದ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಜಾನುವಾರುಗಳನ್ನು ರೋಗಗ್ರಸ್ತವಾಗಿ ಮಾಡುತ್ತವೆ. ಹಾಗಾಗಿ ಈ ರೋಗಗಳು ಅಂದರೆ ವೈರಸ್ ರೋಗಗಳನ್ನು ಹತೋಟಿಗೆ ತರಬೇಕಾದ್ರೆ ರೈತರು ಮತ್ತು ಪಶುವೈದ್ಯರು ತುಂಬಾ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಇನ್ನು ಮುಖ್ಯವಾಗಿ ಈ ವೈರಸ್ ರೋಗಗಳು ಹರಡುವಂತ ರೀತಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾಮಾನ್ಯವಾಗಿ ಈ ವೈರಸ್ ರೋಗಗಳು ಕಲುಷಿತಗೊಂಡ ಆಹಾರ, ನೀರು, ಗಾಳಿ, ಇದರ ಮುಖಾಂತರ ಹರಡುತ್ತವೆ. ಇದಲ್ಲದೆ ಕೆಲವೊಂದು ವೈರಸ್ ರೋಗಗಳು, ಉದಾಹರಣೆಗಾಗಿ ಕಾಲುಬಾಯಿ ಬೇನೆ ರೋಗ, ಇದು ಸಾಮಾನ್ಯವಾಗಿ ಗಾಳಿ, ಕಲುಷಿತಗೊಂಡ ಆಹಾರ, ನೀರು ಇದರಿಂದ ಹರಡುತ್ತದೆ. ಅದಲ್ಲದೆ ಕೂಡ ಒಂದು ವೇಳೆ ಯಾವುದಾದ್ರೂ ಹಸು ಈ ಕಾಲುಬಾಯಿ ಬೇನೆಯಿಂದ ನರಳುತ್ತಾ ಇದ್ರೆ ಅದರ ಹಾಲಿನಿಂದ ಕೂಡ ಎಳೆ ಕರುವಿಗೆ ಕೂಡ ಹರಡುತ್ತದೆ. ಅದಲ್ಲದೆ ಕೂಡ ಆಮೇಲೆ ಇನ್ ಕೆಲವೊಂದು ರೋಗಗಳಿದಾವೆ, ಉದಾಹರಣೆಗಾಗಿ ಬ್ಲೂಟಂಗ್ ರೋಗ ಅಂದ್ರೆ ನೀಲಿ ನಾಲಿಗೆ ರೋಗ ಅಂತ ಹೇಳ್ತೀವಿ. ಈ ರೋಗವು ಕ್ಯೂಲಿಕೈಡಿಸ್ ಎಂಬ ಕೀಟಗಳಿಂದ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಹರಡುತ್ತದೆ. ಅದಲ್ಲದೆ ಇನ್ ಕೆಲವೊಂದು ರೋಗಗಳಿದಾವೆ, ಸಿಡುಬು ರೋಗ ಅಂತ ಹೇಳ್ತೀವಿ. ಈ ರೋಗವು ಜಾನುವಾರುಗಳನ್ನು ಅಂದ್ರೆ ಕುರಿಗಳನ್ನು ತುಂಬಾ ಚಿಕ್ಕ ಕೊಟ್ಟಿಗೆಯಲ್ಲಿ ಅತಿ ಹೆಚ್ಚು ಕುರಿಗಳನ್ನು ಸಾಕೋದ್ರಿಂದ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಚರ್ಮವನ್ನು ತಗುಲ್ದಾಗ ಕೂಡ ಹರಡುತ್ತದೆ. ಆಮೇಲೆ ಇನ್ ಕೆಲವೊಂದು ರೋಗಗಳಿದಾವೆ, ರೋಟಾ ವೈರಸ್ ಭೇದಿ ಅಂತ ಹೇಳ್ತೀವಿ. ಈ ರೋಗದ ರೋಗಾಣುವು ಸಗಣಿಯಲ್ಲಿ ತುಂಬಾ ಜಾಸ್ತಿಯಾಗಿರುತ್ತೆ. ಹಾಗಾಗಿ ಆಹಾರ ಮೇವು ಏನಾದ್ರೂ ಕಲುಷಿತಗೊಂಡಲ್ಲಿ ಕೂಡ ಈ ರೋಗದ ರೋಗಾಣು ತುಂಬಾ ಬೇಗವಾಗಿ ಹರಡುತ್ತದೆ. ಆದ್ರಿಂದ ನಾವು ಬಹಳ ಮುಂಜಾಗ್ರತೆಯನ್ನ ವಹಿಸೋದು ಬಹಳ ಮುಖ್ಯ ಅಂತಿದೆ ಈ ವೈರಸ್ ರೋಗಗಳನ್ನ ತಡೆಗಟ್ಟದ್ರಲ್ಲಿ. ಇನ್ನ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡುಬರುವಂತಹ ವೈರಸ್ ರೋಗಗಳು ಯಾವ್ಯಾವು ಅಂತೀರಿ? ಈ ವೈರಸ್ ರೋಗಗಳು ವಿವಿಧ ಜಾತಿಯ ಜಾನುವಾರುಗಳಲ್ಲಿ ವಿವಿಧ ಬಗೆಯ ವೈರಸ್ ರೋಗಗಳನ್ನು ನಾವು ಕಾಣ್ತೀವಿ. ಉದಾಹರಣೆಗಾಗಿ ಹಸು ಮತ್ತೆ ಎಮ್ಮೆಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಲುಬಾಯಿ ಜ್ವರ ಅಥವಾ ಕಾಲುಬಾಯಿ ಬೇನೆಯನ್ನ ಕಾಣಬಹುದು. ಆಮೇಲೆ ಕುರಿಗಳಲ್ಲಿ ನೀಲಿ ನಾಲಿಗೆ ಅಂತ ಹೇಳ್ತೀವಿ, ಆ ರೋಗಗಳನ್ನು ಕಾಣಬಹುದು. ಆಮೇಲೆ ಆಡುಗಳಲ್ಲಿ PPR, ಇದನ್ನ ಆಡುಗಳ ದೊಡ್ಡ ರೋಗ ಅಂತಾನೆ ಕರಿತೀವಿ, ಅದನ್ನ ಕಾಣಬಹುದು. ಆಮೇಲೆ ಹಂದಿಗಳಲ್ಲಿ ಹಂದಿಯ ಜ್ವರ, ಸ್ವೈನ್ ಫೀವರ್ ಅಂತ ಹೇಳ್ತೀವಿ, ಇದನ್ನ ಸಾಮಾನ್ಯವಾಗಿ ತುಂಬಾ ಕಾಣಬಹುದು. ಆಮೇಲೆ ಇನ್ ಕೆಲವೊಂದು ವೈರಸ್ ರೋಗಗಳಿದಾವೆ, ಉದಾಹರಣೆಗಾಗಿ ಹುಚ್ಚುನಾಯಿ ರೋಗ, ಇದು ಎಲ್ಲಾ ತರದ ಜಾನುವಾರುಗಳಲ್ಲಿ ನಾವು ಕಾಣಬಹುದು. ನಾಯಿ, ಹಸು, ಎಮ್ಮೆ, ಮನುಷ್ಯರಿಗೂ ಕೂಡ ಬರುತ್ತದೆ. ಈ ರೀತಿಯಾಗಿ ಕೆಲವೊಂದು ವೈರಸ್ ರೋಗಗಳು ಕೆಲವು ಜಾನುವಾರುಗಳಲ್ಲಿ ಬಹಳ ಪ್ರಬಲವಾಗಿ ಕಂಡುಬರ್ತವೆ ಅಂತೀರಿ. ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಕಾಲುಬಾಯಿ ಜ್ವರ ತೆಗೆದುಕೊಂಡ್ರೆ ಸೀಳು ಗುರಿಸಿರುವಂತಹ ಎಲ್ಲಾ ಜಾನುವಾರುಗಳಲ್ಲೂ ಕಂಡುಬರುತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಆದ್ರೆ ಇದರ ಹಾವಳಿ ಹಸು ಮತ್ತು ಎಮ್ಮೆಗಳಲ್ಲಿ ಜಾಸ್ತಿ. ಈ ಒಂದು ಕಾಲುಬಾಯಿ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಸರಿ, ಕಾಲುಬಾಯಿ ಬೇನೆ ಇದನ್ನ ನಾವು ಗೊರಸು ಅಂತಾನು ಕರಿತೀವಿ. ಇದು ರೈತರಲ್ಲಿ ತುಂಬಾ ಭೀತಿಯನ್ನು ಹುಟ್ಟಿಸತಕ್ಕಂತ ರೋಗ. ಯಾಕೆಂದ್ರೆ ಒಂದ್ ವೇಳೆ ಈ ರೋಗ ಏನಾದ್ರೂ ಜಾನುವಾರುಗಳೇನಾದ್ರೂ ಗುಣಮುಖ ಹೊಂದಬಹುದು, ಆದ್ರೆ ಗುಣಮುಖ ಹೊಂದ ಮೇಲೆ ಹಾಲಿನ ಇಳುವರಿ 60% ಇಳಿದೋಗುತ್ತೆ, ಕಡಿಮೆ ಆಗುತ್ತದೆ. ಅಂದ್ರೆ ಈ ಗೊರಸಿಗೆ ಇದು ತೊಂದರೆ ಆಗೋದ್ರಿಂದ ಗೆರಸ್ಲು ಅಂತಾರೆ. ಕೆಲವು ಕಡೆಗಳಲ್ಲಿ ಹೌದು ಸರ್. ಅದಲ್ಲದೆ ಕೂಡ ಕೆಲವೊಂದು ಕರುಗಳಲ್ಲಿ ಮಾಂಸ ಕಂಡ ಕಡಿಮೆ ಆಗುತ್ತೆ, ಹಾಗಾಗಿ ನಿಶಕ್ತ ಆಗ್ತವೆ. ಆಮೇಲೆ ಈ ರೋಗದ ಇನ್ನೊಂದು ವೈಶಿಷ್ಟ್ಯತೆ ಏನಂದ್ರೆ ಈ ರೋಗದ ರೋಗಾಣು ಏನಿದೆ ಅಂದ್ರೆ FMD ವೈರಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು 7 ಪ್ರಕಾರದ ಪ್ರಭೇದಗಳನ್ನು ಕಾಣಬಹುದು. ಅವು ಯಾವ ಅಂದ್ರೆ ಪ್ರಭೇದ ಏಷಿಯಾ 1, C, SAT 1, 2, 3 ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮ ದೇಶದಲ್ಲಿ ಭಾರತದಲ್ಲಿ 3 ತರದ ಪ್ರಭೇದಗಳು ತುಂಬಾ ಪ್ರಾಮುಖ್ಯವಾಗಿ ಕಾಣಬರ್ತವೆ. ಅವು ಯಾವಂದ್ರೆ ಪ್ರಭೇದ ಏಷಿಯಾ 1 ಮತ್ತೆ ಎ. ಆಮೇಲೆ ಈ ಪ್ರಭೇದಗಳು ಒಂದು ಪ್ರಭೇದದಿಂದ ಜಾನುವಾರುಗಳಿಗೆ ರೋಗ ಬಂದ್ರೆ ಇನ್ನೊಂದು ಪ್ರಭೇದಕ್ಕೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವುದಿಲ್ಲ. ಹಾಗಾಗಿ ಜಾನುವಾರುಗಳು ಎಲ್ಲಾ ಸಮಯದಲ್ಲಿ ಈ 3 ಪ್ರಭೇದದ ರೋಗಾಣುಗಳಿಗೆ ತುತ್ತಾಗ್ತಾನೆ ಇರ್ತವೆ. ಆಮೇಲೆ ಇನ್ನೊಂದು ಪ್ರಾಮುಖ್ಯತೆ ಏನಂದ್ರೆ ಈ ರೋಗದ ರೋಗಾಣು ಒಂದ್ ವೇಳೆ ಈ ರೋಗದ ರೋಗಾಣು ಜಾನುವಾರಿಗೆ ತಗಲಿದ್ರೆ ಗಾಳಿಯ ಮುಖಾಂತರ ಸುಮಾರು 60 ಕಿಲೋಮೀಟರ್ಗಳವರೆಗೂ ಹರಡಬಹುದು. ಹಾಗಾಗಿ ಇದನ್ನ ಸಮಯ ಸಮಯಕ್ಕೆ ಲಸಿಕೆ ಹಾಕ್ಸಿ ಆಮೇಲೆ ಈ ರೋಗದ ಏನಾದ್ರೂ ಗುಣಲಕ್ಷಣಗಳು ಅಂದ್ರೆ ಈ ರೋಗದ ಏನಾದ್ರೂ ಗುಣಲಕ್ಷಣಗಳು ಏನಂದ್ರೆ ಈ ರೋಗ ಬಂದ ತಕ್ಷಣ ಜಾನುವಾರುಗಳಲ್ಲಿ ತುಂಬಾ ಹೆಚ್ಚಾಗಿ ಜ್ವರ ಬರುತ್ತೆ, 105-106 ಫ್ಯಾರನ್ಹೀಟ್ ವರೆಗೂ. ಆಮೇಲೆ ಬಾಯಿಯಿಂದ ತುಂಬಾ ಹೆಚ್ಚಾಗಿ ಜೊಲ್ ಸೋರಿಸ್ತಿರ್ತವೆ. ಬಾಯಿ ಏನಾದ್ರು ತೆಗೆದು ನೋಡಿದ್ರೆ ನಾವು ಗುಳ್ಳೆಗಳನ್ನು ಕಾಣಬಹುದು, ಒಸಡಿನ ಮೇಲೆ, ನಾಲ್ಗೆ ಮೇಲೆ ಎಲ್ಲ. ಆಮೇಲೆ ಗೊರಸಿನ ಮಧ್ಯೆ ಕೂಡ ಗುಳ್ಳೆಯನ್ನು ಕಾಣಬಹುದು. ಇದಲ್ಲದೆ ಕೂಡ ಕೆಲವೊಂದು ಜಾನುವಾರುಗಳಲ್ಲಿ ಕೆಚ್ಚಲಿನ ಮೇಲೆ ಕೂಡ ನಾವು ಗುಳ್ಳೆಯನ್ನ ಕಾಣಬಹುದು. ಈ ಗುಳ್ಳೆಗಳು ಒಡೆದ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ, ಆವಾಗ ತುಂಬಾ ದ್ವಿತೀಯ ಹಂತದ ಒಂದು ಸೋಂಕು ಕೂಡ ಉಂಟಾಗುತ್ತೆ. ಉಂಟಾಗ್ಬಿಟ್ಟು ಆಮೇಲೆ ತುಂಬಾ ಕೆಟ್ಟ ವಾಸನೆ ಬರ್ತಿರುತ್ತೆ ಬಾಯಿಯಿಂದ, ಕಾಲಿಂದ ಎಲ್ಲ. ಆಮೇಲೆ ಜಾನುವಾರುಗಳಿಗೆ ಬಾಯಿಲೆಲ್ಲ ಹುಣ್ಣಾಗೋದ್ರಿಂದ ಮೇವು ತಿನ್ನಕ್ಕೂ ಆಗುವುದಿಲ್ಲ. ಆಮೇಲೆ ಅವು ಗೆರಸಿಗೆಲ್ಲ ಊತ ಬಂದಿರೋದ್ರಿಂದ ನಡೆದಾಡಕ್ಕೂ ಆಗುವುದಿಲ್ಲ. ಆಮೇಲೆ ಈ ಕಾಲುಬಾಯಿ ಬೇನೆ ರೋಗ ಏನಿದೆ ಇದು ಎಳೆ ಕರುಗಳಲ್ಲಿ ತುಂಬಾ ಅಪಾಯಕಾರಿ, ಅಂದ್ರೆ ಸಾವು ಕೂಡ ಉಂಟಾಗಬಹುದು. ಹೌದು, ಯಾಕೆಂದ್ರೆ ಇದು ಹಾಲಿನಿಂದ ತಾಯಿ ಹಾಲಿನಿಂದ ಮರಿ ಕರುವಿಗೆ ಬರುತ್ತೆ. ಆಮೇಲೆ ಕರುಗಳಲ್ಲಿ ಎಳೆ ಕರುಗಳಲ್ಲಿ ಹೃದಯದ ಊತವನ್ನು ಉಂಟು ಮಾಡೋದ್ರಿಂದ ತಕ್ಷಣವೇ ಸಾವನ್ನಪ್ಪುತ್ತವೆ. ಹಾಗಾಗಿ ರೈತರು ಒಂದ್ ವೇಳೆ ತಾಯಿಗೇನಾದ್ರೂ ಈ ತರ ಗೆರಸು ಬಂದ್ರೆ ಅದರಿಂದ ಅದ್ರ ಜೊತೆಗಿರ್ತಕ್ಕಂತ ಬೇರ್ಪಡಿಸ್ಬೇಕು, ಹಾಲನ್ನ ಕುಡಿಸಬಾರ್ದು. ಆತರ ಮಾಡಿದ್ರೆ ಕಡಿಮೆ ಆಗತ್ತೆ. ಅದಲ್ಲದೆ ಕೂಡ ಇನ್ನೊಂದು ಏನಂದ್ರೆ, ಗರ್ಭವನ್ನು ಹೊಂದಿರತಕ್ಕಂತ ಹಸುಗಳಲ್ಲಿ ಒಂದ್ ವೇಳೆ ಈ ರೋಗ ಏನಾದ್ರೂ ತಗಲಿದ್ರೆ ಗರ್ಭಪಾತ ಕೂಡ ಆಗ್ಬಹುದು. ಹಾಗಾಗಿ ರೈತರು ಕಾಲು ಬಾಯಿ ಬೇನೆ ರೋಗ ಅಂದ್ರೆ ತುಂಬಾ ಹೆದರ್ಕೊಂತಾರೆ. ಹೌದು, ಸಾಮಾನ್ಯವಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಈ ಒಂದು ರೋಗವನ್ನು ಹೆಚ್ಚಾಗಿ ಕಾಣ್ತೀವಿ. ಆದ್ರೆ ತಾವು ತಜ್ಞರು ಹೇಳ ಪ್ರಕಾರ ಸೀಳು ಗೊರೆಸಿರುವಂತ ಎಲ್ಲಾ ಪ್ರಾಣಿಗಳಿಗೂ ಬರಬಹುದು, ಕುರಿಗಳಿಗೂ ಬರಬಹುದು, ಹಂದಿಗಳಿಗೆ ಬರಬಹುದು. ಬಟ್ ಆದ್ರೆ ತುಂಬಾ ಕಡಿಮೆ ರೋಗ ಲಕ್ಷಣಗಳನ್ನು ಕಾಣಿಸುತ್ತೆ ಅಂದ್ರೆ ಮತ್ತು ಆಡುಗಳಲ್ಲಿ. ಅಂದ್ರೆ ಈಗ ನಾವು ನಿಯಂತ್ರಣ ಕ್ರಮಗಳಿಗೆ ಬಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಏನೇನು ವಹಿಸಬಹುದು ಅಂತೀರಿ? ನಮ್ಮ ಭಾರತದಂತ ಪ್ರಗತಿ ಹೊಂದುತ್ತಿರುವ ದೇಶಗಳಲ್ಲಿ ಈ ಕಾಲುಬಾಯಿ ಬೇನೆ ರೋಗವನ್ನು ತಡೆಹಿಡಿಯುವುದು ತುಂಬಾ ಕಷ್ಟ. ಆದ್ರೂ ಕೂಡ ಕೆಲವೊಂದು ಪ್ರಯತ್ನಗಳನ್ನು ನಾವು ಮಾಡಬಹುದು. ಮೊದಲನೇ ಪ್ರಯತ್ನ ಏನಂದ್ರೆ, ನಾನು ಮೊದಲೇ ಹೇಳಿರುವಂಗೆ ಮೂರು ತರದ ಪ್ರಭೇದಗಳಿದ್ದಾವೆ ಈ ವೈರಸ್ ರೋಗಾಣುಗಳಲ್ಲಿ. ಆ ಪ್ರದೇಶದಲ್ಲಿ ಇರ್ತಕ್ಕಂತ ಪ್ರಭೇದಗಳನ್ನು ತಿಳಿದುಕೊಂಡು ಅದ್ರ ಪ್ರಕಾರನೇ ಲಸಿಕೆಯನ್ನು ತಯಾರಿಸಬೇಕು. ಅದಲ್ಲದೆ ಈ ಲಸಿಕೆಯನ್ನು ಯಾವ ಪ್ರದೇಶದಲ್ಲಿ ಈ ಕಾಲುಬಾಯಿ ಬೇನೆ ರೋಗ ತುಂಬಾ ಜಾಸ್ತಿ ಆಗಿದೆ ಅಲ್ಲಿ ವರ್ಷಕ್ಕೆ ಕಡಿಮೆ ಇಲ್ಲ ಅಂದ್ರೆ ಎರಡು ಸಲ ಅಂದ್ರೆ 6 ತಿಂಗಳಿಗೊಂದು ಸಲ ಎಲ್ಲಾ ಜಾನುವಾರುಗಳನ್ನು ಲಸಿಕೆ ಹಾಕಿಸ್ಬೇಕು. ಆಮೇಲೆ ಇದಲ್ಲದೆ ಕೂಡ ಬೇರೆ ಕಡೆಯಿಂದ ಹೊಸ ಜಾನುವಾರುಗಳನ್ನು ಖರೀದಿ ಮಾಡಿದಲ್ಲಿ ತಕ್ಷಣವೇ ತನ್ನ ಮನೇಲಿ ಇರತಕ್ಕಂತ ಜಾನುವಾರುಗಳ ಜೊತೆ ಸೇರಿಸಬಾರ್ದು, ಬೇರೆ ಬಿಡಬಾರ್ದು. 15 ದಿನಗಳ ಕಾಲ ಪ್ರತ್ಯಕ್ಷವಾಗಿಡಬೇಕು. ಆಮೇಲೆ ಒಂದ್ ವೇಳೆ ಈ ರೋಗ ಲಕ್ಷಣಗಳೇನಾದ್ರೂ ಕಂಡು ಬಂದಲ್ಲಿ ಆ ಜಾನುವಾರನ್ನು ತುಂಬಾ ಬೇರ್ಪಡಿಸಿಬಿಡ್ಬೇಕು, ದೂರಕ್ಕಿಡಬೇಕು. ಬೇರೆ ಜಾನುವಾರುಗಳ ಜೊತೆ ಬೆರೆಯಾಗಿ ಬಿಡಬಾರ್ದು. ಆಮೇಲೆ ಆ ಜಾನುವಾರು ಎಲ್ಲಿ ಕೂಡ ಹಾಕಿಟ್ಟಿರ್ತೀವಿ, ಕಟ್ಟಿರ್ತೀವಿ, ಅದ್ರ ಸುತ್ತಮುತ್ತ ಸೋಡಾ ಅಂದ್ರೆ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, ಅದನ್ನ ಸಿಂಪಡಿಸಬೇಕು. ಹಾಗಾಗಿ ಅದು ಬೇರೆ ಕಡೆ ಹರಡುವುದಿಲ್ಲ. ಆಮೇಲೆ ಈ ರೋಗ ಲಕ್ಷಣ ಏನಂದ್ರೆ ಜೊಲ್ಲು ಸೋರಿಸ್ತಾ ಇರುತ್ತೆ. ಆಮೇಲೆ ಈ ತರ ಎಲ್ಲೆಲ್ಲಿ ಬಾಯಲ್ಲಿ ಗುಳ್ಳೆಗಳಿರ್ತವೆ, ಕಾಲುಗಳ ಗುಳ್ಳೆಲ್ಲ ಇರ್ತವೆ, ಅದನ್ನ ರೈತರು ಮನೆಯಲ್ಲಿ ಪೊಟ್ಯಾಸಿಯಂ ಪರಮಾಂಗನೇಟ್ ಅಂತ ಒಂದು ಪೌಡರ್ ಸಿಗುತ್ತೆ, ಅದನ್ನ ಮಿಶ್ರಣ ಮಾಡಿಬಿಟ್ಟು ಬಾಯಿ ಮತ್ತೆ ಕಾಲನ್ನ ತುಂಬಾ ಚೆನ್ನಾಗಿ ತೊಳೆದು ಆಮೇಲೆ ಈ ರೋಗದಿಂದ ಗುಣ ಹೊಂದುವರೆಗೂ ಕನಿಷ್ಠ 2-3 ದಿನಗಳವರೆಗೂ ತುಂಬಾ ಮಿದುವಾದ ಆಹಾರ ಅಂದ್ರೆ ಗಂಜಿ ಆತರದ್ದೇನಾದ್ರೂ ಮಾಡಿ ರೈತರು ಹಸುಗಳಿಗೆ ಕುಡಿಸಬೇಕು. ಯಾಕಂದ್ರೆ ಬಾಯಲ್ಲೆಲ್ಲ ಹುಣ್ಣಾಗಿರುತ್ತೆ, ಹುಲ್ಲನ್ನೆಲ್ಲ ತಿನ್ನೋದಕ್ಕಾಗಲ್ಲ, ಮೃದುವಾದ ಆಹಾರ ಕೊಡಬೇಕು 2-3 ದಿನ. ಅದಲ್ಲದೆ ಕೂಡ ನೀರಲ್ಲಿ ಉಪ್ಪು ಮತ್ತೆ ಇದು ನಿಂಬೆಹಣ್ಣಿನ ರಸ ಆಮೇಲೆ ಸಕ್ಕರೆ ಇದನ್ನೆಲ್ಲ ಬೆರೆಸಿಬಿಟ್ಟು ಕೂಡ ಇದನ್ನ ಕುಡಿಯಲು ಕೊಡಬೇಕು. ಹಾಗಾಗಿ ಶಕ್ತಿ ಬೇಗ ಸಿಗೋದ್ರಿಂದ ಬೇಗ ಗುಣಮುಖವಾಗ್ತವೆ. ಬಾಯಿಯ ಹುಣ್ಣುಗಳು ಮಾಯೋದಕ್ಕೇನಾದ್ರೂ ಬಳಸಬಹುದಾ? ಹೌದು ಸರ್, ಬೋರೋಗ್ಲಿಸರಿನ್ ಪೇಸ್ಟ್ ಅಂತ ಇದೆ, ಅಂದ್ರೆ ಬೋರಿಕ್ ಆಸಿಡ್ ಮತ್ತೆ ಗ್ಲಿಸರಿನ್ ಇವೆರಡನ್ನ ಬೆರೆಸ್ಬಿಟ್ಟು ಇದನ್ನ ಬಾಯಲ್ಲಿ ಎಲ್ಲೆಲ್ಲಿ ಗುಳ್ಳೆ ಆಗಿರುತ್ತೆ ಅಲ್ಲೆಲ್ಲ ನಾಲ್ಗೆ ಮೇಲೆಲ್ಲ ಹಾಕ್ಬೋದು. ಇದಲ್ಲದೆ ಇನ್ನೊಂದು ರೈತರು ಮನೇಲಿ ಏನ್ ಮಾಡಬಹುದು ಅಂದ್ರೆ ಬಾಳೆಹಣ್ಣು ಅದ್ರ ಸಿಪ್ಪೆ ತೆಗೆದ್ಬಿಟ್ಟು ಅದ್ರ ಮೇಲೆ ಜೇನುತುಪ್ಪ ಅದನ್ನ ಸವರ್ಬಿಟ್ಟು ಜಾನುವಾರುಗಳಿಗೆ ತಿನ್ನಲ್ ಕೊಡ್ಬೇಕು. ಕನಿಷ್ಠ 5-6 ಬಾಳೆಹಣ್ಣು ತಿನ್ನೋದ್ರಿಂದ ಆ ಜೇನುತುಪ್ಪ ಏನಿರುತ್ತೆ ಅದೆಲ್ಲ ಹುಣ್ಣಿಗೆಲ್ಲ ಅಂಟ್ಕೊಳ್ಳೋದ್ರಿಂದ ತುಂಬಾ ಬೇಗ ವಾಸಿ ಆಗುತ್ತೆ. ಮತ್ತೆ ಕೆಲವು ಕಡೆಗಳಲ್ಲಿ ಈ ಬಾಳೆಹಣ್ಣುಗೆ ಈ ಇಂಗು ಅಂತೀವಲ್ಲ, ಅಡಿಗೆ ಇಂಗು, ಅದನ್ನು ಕೂಡ ಹಿಟ್ಟು ತಿನ್ನಿಸ್ತಾರೆ, ತಿನ್ನಿಸಬಹುದು. ಯಾಕೆಂದ್ರೆ ಬಾಳೆಹಣ್ಣು ಮೃದುವಾಗಿರೋದ್ರಿಂದ ಒಳ್ಳೆ ಆಹಾರ ಆಗುತ್ತೆ, ಶಕ್ತಿನೂ ಕೊಡುತ್ತೆ. ಆಮೇಲೆ ಇದು ಜೇನುತುಪ್ಪ ಮೇಲೆ ಸವರುದ್ದೇಶ ಏನಂದ್ರೆ ಅದು ಜಾನುವಾರುಗಳು ನುಂಗಬೇಕಾದ್ರೆ ಬಾಯಲ್ಲಿ ಎಲ್ಲೆಲ್ಲಿ ಹುಣ್ಣಿರುತ್ತೆ ಅಲ್ಲೆಲ್ಲ ಅದು ಅಂಟ್ಕೊಳ್ಳೋದ್ರಿಂದ ತುಂಬಾ ಬೇಗ ವಾಸಿ ಆಗ್ಬಹುದು. ಜೊತೆಗೆ ಈಗ ಗೊರಸ್ನಲ್ಲೂ ಹುಣ್ಣಾಗಿರುತ್ತೆ. ಹೌದು ಸರ್, ಅಲ್ಲಿಗೆ ಏನ್ ಹಚ್ಚಬೇಕು ಅಂತೀರಿ? ಗೊರಸಲಲ್ಲಿ ಹುಣ್ಣು ಇದು ತುಂಬಾ ಸಾಮಾನ್ಯವಾಗಿ ನಾವು ಕಾಣ್ತೀವಿ. ಇದರಲ್ಲಿ ಮೇನ್ ಇದರಲ್ಲಿ ತುಂಬಾ ಪ್ರಮುಖವಾಗಿ ಕಂಡು ಬರತಕ್ಕಂತ ಕಾಂಪ್ಲಿಕೇಶನ್ ಏನಂದ್ರೆ ಈ ಗೊರಸಿನ ಹುಣ್ಣಿನ ಮಧ್ಯೆ ಒಂದ್ ವೇಳೆ ರೈತರನ್ನ ನೋಡ್ಲಿಲ್ಲ ಅಂದ್ರೆ ಹುಳು ಬೀಳೋ ಸಾಧ್ಯತೆಗಳಿರುತ್ತವೆ. ಹೌದು, ಅದಕ್ಕೆ ಏನಿಲ್ಲ, ಪೊಟ್ಯಾಸಿಯಂ ಪರಮಾಂಗನೇಟ್ ಅಂತ ಏನ್ ಮಿಶ್ರಣ ಇರುತ್ತೆ ಅದರಿಂದ ತುಂಬಾ ಚೆನ್ನಾಗಿ ಇದನ್ನ ತೊಳೆದ್ಬಿಟ್ಟು ಆಮೇಲೆ ಮಾರುಕಟ್ಟೆಯಲ್ಲಿ ತುಂಬಾ ಈ ತರ ನೊಣಗಳಿಂದ ದೂರ ಇಡ್ತಕ್ಕಂತ ಇದು ಬೇವಿನ ಎಣ್ಣೆ ಆಗ್ಲಿ ಏನೇ ಆಗ್ಲಿ ಅದ್ರ ಮೇಲೆ ಸವರ್ಬೇಕು. ಆಮೇಲೆ ಅಯೋಡಿನ್ ಆಯಿಂಟ್ಮೆಂಟ್ ಅಂತ ಇರುತ್ತೆ, ಅದನ್ನ ಸವರೋದ್ರಿಂದ ಈ ತರ ಹುಳಗಳೆಲ್ಲ ಬಿಡೋದಿಲ್ಲ. ಆಮೇಲೆ ಇದು ಗರಸಿನ ಮಧ್ಯೆ ಏನ್ ಹುಣ್ಣಿರುತ್ತೆ ಅದು ತುಂಬಾ ಬೇಗವಾಗಿ ಗುಣಮುಖ ಹೊಂದುತ್ತದೆ. ಅಂದ್ರೆ ಮುಖ್ಯವಾಗಿ ಬರದಂತೆ ತಡೆಯೋದು ಒಂದು ಮುಖ್ಯವಾದ ಕ್ರಮ. ಜೊತೆಗೆ ಒಂದ್ಸರಿ ಅದಕ್ಕೆ ಬಂದ ಮೇಲೆ ಬೇರೆ ಅಂತ ಚಿಕಿತ್ಸೆಯಿಂದನೂ ಒಂದು ರೀತಿ ಅದಕ್ಕೆ ಹೆಚ್ಚು ಆಹಾರ ಕೊಟ್ಟು ಅದನ್ನ ಬಲಯುತವಾಗಿ ಮಾಡಬೇಕು, ಆದಷ್ಟು ಬೇಗ ಚೇತರಿಸ ರೀತಿಯಲ್ಲಿ ಮಾಡಬೇಕು. ಅದನ್ನೇ ಒಂದು ಮುಖ್ಯವಾದ ಚಿಕಿತ್ಸೆ ಅಂತಾರೆ. ಒಳ್ಳೆ ಆಹಾರವನ್ನು ಕೊಟ್ಟು ಬಲಯುತವನ್ನಾಗಿ ಮಾಡಬೇಕು. ಒಂದ್ ರೀತಿ ಇದು ಆರ್ಥಿಕವಾಗಿ ಸಾಕಷ್ಟು ಹೊಡೆತ ಕೊಡುವಂತ ರೋಗ ಅಂತ ಹೇಳ್ಬೋದು. ಇದರಿಂದ ತುಂಬಾ ಬೇಗ ಗುಣಮುಖ ಹೊಂದುತ್ತವೆ, ಆದ್ರೆ ಆಮೇಲೆ ಹಾಲು ಹಾಲಿನ ಉತ್ಪನ್ನದಲ್ಲಿ ಗುಣಮುಖ ಹೊಂದೋದಕ್ಕೆ ತುಂಬಾ ಸಮಯ ತಗೋ. ಸಾಮಾನ್ಯವಾಗಿ ಎಮ್ಮೆಗಳಾದ್ರೆ ಕೂದಲು ಬೆಳೆಸ್ಕೊಂಡು ಬಹಳ ಸಣ್ಣಗಾಗ್ಬಿಟ್ಟು ಒಂಥರ ನೋಡಿದ್ರೆ ಇದು ರೋಗಗ್ರಸ್ತ ಎಮ್ಮೆ ಅನ್ನಂಗೆ ಕಾಣುತ್ತೆ. ಕೆಲವು ರೈತರು ಇದನ್ನ ಗೂಬೆ ರೋಗ ಅಂತ ಕೂಡ ಕರೀತಾರೆ. ಅಷ್ಟು ಅದು ದೈಹಿಕವಾಗಿ ಕೃಶವಾಗಿರುತ್ತೆ, ಆರ್ಥಿಕವಾಗಿ ಸಾಕಷ್ಟು ಇದು ಹೊಡೆತವನ್ನು ಕೊಡುವಂತ. ಅದಕ್ಕೂ ಕೂಡ ಚಿಕಿತ್ಸೆ ಇದೆ ಸರ್. ತಾವು ಹೇಳಿದಾಗೆ ಗಾಯಗಳ ಮೂಲಕ ದ್ವಿತೀಯ ಹಂತದ ಸೋಂಕು ಉಂಟಾದಾಗ ಕೆಲವು ಜಾನುವಾರುಗಳು ಸತ್ತಿರುವಂತ ಉದಾಹರಣೆಗಳು ಕೂಡ ಇದಾವೆ. ನೀವು ತಾವು ತಿಳಿಸಿದಾಗ ಅಂದ್ರೆ ತುಂಬಾ ಸಾಮಾನ್ಯವಾಗಿ ಈ ಶ್ವಾಸಕೋಶದ ಏನು ಸೆಕೆಂಡರಿ ಸೋಂಕು ಅಂತ ಹೇಳ್ತೀವಲ್ಲ, ಅದು ಉಂಟಾಗಿ ಸಾವನ್ನಪ್ಪುವ ಸಾಧ್ಯತೆಗಳಿದ್ದಾವೆ. ಸಾಧಾರಣವಾಗಿ ಇದು ದೊಡ್ಡ ಜಾನುವಾರುಗಳಿಗೆ ಪ್ರಾಣಾಂತಿಕ ಅಲ್ಲ ಇದ್ರೂ ಕರುಗಳಿಗೆ ಇದು ಸಾವನ್ನು ಉಂಟು ಮಾಡಬಹುದು. ಆದ್ರೆ ದೊಡ್ಡ ಎಮ್ಮೆ ಮತ್ತು ಹಸುಗಳಲ್ಲಿ ದ್ವಿತೀಯ ಹಂತದ ಬೇರೆ ಬ್ಯಾಕ್ಟೀರಿಯಾ ರೋಗಗಳು ಬಂದಾಗ ಸಾವನ್ನು ಅಪ್ಪುವಂತ ಸಾಧ್ಯತೆಗಳಿದಾವೆ. ಅದಕ್ಕೆ ಒಂದ್ ವೇಳೆ ಅದಕ್ಕೆ ನಾವು ಮುನ್ನೆಚ್ಚರಿಕೆಯಾಗಿ ಏನ್ ಮಾಡ್ತೀವಿ ಅಂದ್ರೆ, ಈ ಗೊರಸಿನ ರೋಗದ ಲಕ್ಷಣಗಳೇನಾದ್ರೂ ಕಂಡು ಬಂದಲ್ಲಿ ಕನಿಷ್ಠ 5-7 ದಿನಗಳವರೆಗೆ ನಾವು ಆಂಟಿಬಯೋಟಿಕ್ಸ್ ನ ಕೊಡ್ತೀವಿ. ಹಾಗ ಮಾಡೋದ್ರಿಂದ ಇದು ದ್ವಿತೀಯ ಸೋಂಕು ಏನಿರುತ್ತೆ ಅದನ್ನ ತಡೆಗಟ್ಟಬಹುದು. ಅದು ಒಂದು ಉಪಚಾರದ ಕ್ರಮ. ಇದು ಮುಖ್ಯವಾಗಿ ಕಾಲುಬಾಯಿ ರೋಗದ ಬಗ್ಗೆ ಆಯ್ತು. ಇನ್ನ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಹೆಚ್ಚಾಗಿ ಕಂಡುಬರುತ್ತೆ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದನ್ನ ನಾವು ಬ್ಲೂಟಂಗ್ ಅಂತಾನು ಕೂಡ ಕರಿತೀವಿ. ಇದು ಕುರಿಗಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ರೋಗ. ಆಮೇಲೆ ಇದು ಕುರಿಗಳಲ್ಲಿ ತುಂಬಾ ಅಪಾಯಕಾರಿ, ಯಾಕಂದ್ರೆ ಸುಮಾರು 50% ಕುರಿಗಳು ಇದರಿಂದ ಸಾವನ್ನಪ್ಪುತ್ತವೆ. ಅದೇಂಗಂದ್ರೆ ಈ ರೋಗದ ಇನ್ನೊಂದು ವೈಶಿಷ್ಟ್ಯತೆ ಏನಂದ್ರೆ ಇದು ಕಿವಿಕಾರ್ಡಿಸ್ ಅಂತ ಅತಿ ಚಿಕ್ಕ ನೊಣ ಇರುತ್ತೆ, ಅದರಿಂದ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಹರಡುತ್ತೆ. ಆಮೇಲೆ ಈ ರೋಗದ ಲಕ್ಷಣ ಬರುವಕ್ಕಿಂತ ಮುಂಚೆನೇ ಕೆಲವೊಂದ್ಸಲ 50% ಕುರಿಗಳು ಸಾವನ್ನಪ್ಪುತ್ತವೆ. ಆಮೇಲೆ ಈ ರೋಗ ಏನಾದ್ರೂ ಕುರಿಗಳಿಗೆ ಬಂದ್ರೆ ತುಂಬಾ ಹೆಚ್ಚು ಜ್ವರ, ಅಂದ್ರೆ ಅವಾಗ್ಲೇ ಹೇಳ್ದಂಗೆ 105-106 degrees Fahrenheit ವರೆಗೂ ಜ್ವರ ಬರುತ್ತೆ. ಆಮೇಲೆ ಈ ರೋಗದ ಲಕ್ಷಣಗಳು ತುಂಬಾ ವಿಶಿಷ್ಟವಾಗಿರ್ತವೆ. ಅದೇನಂದ್ರೆ ಮೂಗಿನ ಒಳಭಾಗ, ಆಮೇಲೆ ಬಾಯಿಯ ಚರ್ಮದ ಒಳಭಾಗ ಇವೆಲ್ಲ ಊತ ಬಂದು ಕೆಂಪಾಗಿರ್ತವೆ. ಆಮೇಲೆ ನಾಲಿಗೆಲೆಲ್ಲ ರಕ್ತ ಕಟ್ಕೊಂಡ್ಬಿಟ್ಟು ನೀಲಿ ಬಣ್ಣಕ್ಕೆ ತಿರುಗತ್ತೆ, ಅದಕ್ಕೆ ಇದನ್ನ ನೀಲಿ ನಾಲಿಗೆ ಅಂತ ಕೂಡ ಹೇಳ್ತೀವಿ. ಆಮೇಲೆ ಕಿವಿಯ ಕೆಳಗಡೆ ಗಲ್ಲದ ಪಕ್ಕದೆಲ್ಲ ಊತ ತುಂಬಿಕೊಳ್ಳೋದ್ರಿಂದ ಈ ಕುರಿಗಳು ಆಹಾರ ತಿನ್ನಕ್ಕೂ ಆಗುವುದಿಲ್ಲ, ಉಸಿರಾಡಕ್ಕೂ ಕಷ್ಟಪಡ್ತವೆ ತುಂಬಾ. ಅದಲ್ಲದೆ ಕೂಡ ಇದರಲ್ಲೂ ಕೂಡ ಕಾಲಿನ ಮೇಲೆ ಅಂದ್ರೆ ಗೆರಸಿನ ಮೇಲೆ ನಾವು ಇದರಲ್ಲಿ ನೀಲಿ ಬಣ್ಣದ ಒಂದು ಲೈನ್ ಅಂತ ಹೇಳ್ತೀವಿ, ಗೆರೆಗಳು ಅದನ್ನ ಕೂಡ ಕಾಣಬಹುದು. ಅಂದ್ರೆ ರಕ್ತ ಸರಿಯಾಗಿ ಆಡುವುದಿಲ್ಲ, ಅಲ್ಲಲ್ಲೇ ಹೆಪ್ಪುಗಟ್ಟುವುದ್ರಿಂದ ಕುಂಟದು ಅದು ಆಮೇಲೆ ಕುಂಟುತ್ತವೆ. ಆಮೇಲೆ ಕತ್ತು ಕೂಡ ಈ ರೋಗದ ಇನ್ನೊಂದು ಏನಂದ್ರೆ ಮಾಂಸ ಖಂಡಗಳೆಲ್ಲ ತುಂಬಾ ಬಲಹೀನತೆ ಆಗೋದ್ರಿಂದ ಕತ್ತು ಕೂಡ ಒಂದೇ ಕಡೆ ತಿರುಗ್ಬಿಡತ್ತೆ, ಪಕ್ಕಕ್ಕೆ ತಿರುಗ್ಬಿಡತ್ತೆ. ಈ ತರದ ಇವೆಲ್ಲ ರೋಗ ಲಕ್ಷಣಗಳು. ಕುರಿ ಮಂದೆಯಲ್ಲಿರುವಂತ ಕುರಿಗಳಲ್ಲಿ ಇವೆಲ್ಲ ಹಿಂದೆ ಬಿದ್ದು ಬಿಡ್ತವೆ. ಹೌದು, ರೋಗ ಬಂದಿರೋ ಕುರಿಗಳು ಹಿಂದೆ ಬೀಳ್ತಾ ಇದೆ ಕುರಿ ಅಂದಾಗ ಅವ್ರಿಗಾಗಲೇ ಕುರಿಗಾರರಿಗೆ ಒಂದು ಸೂಚನೆ ಸಿಕ್ಕಂಗ ಅದು ಯಾವ್ದೋ ರೋಗ ಇದೆ ಕಣಪ್ಪ ಆಯ್ತು. ಆಮೇಲೆ ಈ ರೋಗದ ಇನ್ನೊಂದೇನಂದ್ರೆ ಬಾಯಿ ತರದ ತೆಗೆದ ತಕ್ಷಣ ಈ ರೋಗದಲ್ಲಿ ನೀಲಿ ನಾಲಿಗೆ ಅದು ಬಾಯಿ ಒಳಗಿನ ಚರ್ಮ ಇಂದಿರುತ್ತೆ, ಕೈ ಜೊತೆಗೇನೆ ಬಂದ್ಬಿಡುತ್ತೆ. ಹಂಗಾಗ್ಬಿಟ್ಟು ಕುರಿಗಳು ತುಂಬಾ ನೋವನ್ನು ಅನುಭವಿಸ್ಬಿಟ್ಟು ಜೋರ್ ಜೋರಾಗಿ ಕಿರ್ಚಕ್ ಶುರು ಮಾಡ್ತವೆ. ಅದಲ್ದೆ ಕೂಡ ಇದು ಚರ್ಮ ಸುಲಿದು ಬರೋದ್ರಿಂದ ಆಮೇಲೆ ದ್ವಿತೀಯ ಬ್ಯಾಕ್ಟೀರಿಯಲ್ ಸೋಂಕು ಇದು ಉಂಟಾಗೋದ್ರಿಂದ ಕೂಡ ತುಂಬಾ ಕೆಟ್ಟ ಇದು ವಾಸನೆ ಕೂಡ ಬರುತ್ತೆ. ಅಂದ್ರೆ ನಮ್ಮ ಕಾಲುಬಾಯಿ ಜ್ವರದ ರೀತಿಯಲ್ಲಿ ಇದನ್ನು ಕೂಡ ಬಹಳ ತೊಂದರೆ ಕೊಡುವಂತ ರೋಗ. ಹೌದು ಸರ್. ಅಂದ್ರೆ ಕಾಲುಬಾಯಿ ಜ್ವರನೂ ಇದ್ರ ಜೊತೆ ಬರ್ಬೋದಾ? ಏನಾದ್ರೂ ಎರಡು ಒಟ್ಟಿಗೆ ಏನ್ ಬರಲ್ಲ, ಒಟ್ಟಿಗೆ ಬರೋದು ಸಾಧ್ಯ ಇಲ್ಲ. ಈ ರೋಗ ಮೇನ್ ಆಗಿ ತುಂಬಾ ಪ್ರಾಮುಖ್ಯವಾಗಿ ನಾವು ಕುರಿಗಳಲ್ಲಿ ಕಾಣ್ಬರ್ತೀವಿ. ಕಾಲುಬಾಯಿ ಜ್ವರ ಪ್ರಮುಖವಾಗಿ ಹಸುಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಕಂಡುಬರುತ್ತೆ. ಆದ್ರೆ ಇಲ್ಲೂ ಕೂಡ ಬಾಯಲ್ಲಿ ಸಾಕಷ್ಟು ಹುಣ್ಣುಗಳಿರೋದ್ರಿಂದ ಇಲ್ಲೂ ಆಹಾರ ಸೇವಿಸೋದು ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇದಕ್ಕೂ ಕೂಡ ಅಷ್ಟೇ, ತುಂಬಾ ಮೆತ್ತಗಿರುವಂತ ಮೃದುವಾಗಿರ್ತಕ್ಕಂಥ ಗಂಜಿ ಆಗ್ಲಿ ಆ ತರದ ಏನಾದ್ರೂ ಒಂದು 3 ದಿನ ಕಾಲ ಕೊಡಬೇಕಾಗುತ್ತೆ. ಮತ್ತೆ ಆ ಕ್ಯುಲಿಕೈಡ್ಸ್ ಕೀಟಗಳು ಅಂತ ಅಂದ್ರೆ ಅವುಗಳನ್ನು ಹೇಗೆ ದೂರ ಇಡೋದು? ಸರ್, ಅದನ್ನ ದೂರ ಹಿಡಿಯೋದು ತುಂಬಾ ಕಷ್ಟ, ಯಾಕೆ ಅಂದ್ರೆ ತುಂಬಾ ಚಿಕ್ಕದಿರ್ತವೆ ಅವು ಗಾತ್ರದಲ್ಲಿ. ಹಾಗಾಗಿ ಈ ಮಾಸ್ಕಿಟೋ ನೆಟ್ ಅಂತ ಏನ್ ಬಳಸ್ತೀವಲ್ಲ ಅದೇನೋ ಕೆಲಸ ಮಾಡಲ್ಲ. ಆದ್ರೆ ಈ ಕ್ಯುಲಿಕೈಡಿಸ್ ಕೀಟಗಳನ್ನು ತಡಿಬೇಕಂದ್ರೆ ಕೊಟ್ಟಿಗೆ ತುಂಬಾ ಸ್ವಚ್ಛವಾಗಿಡಬೇಕು, ಎಲ್ಲೂ ನೀರು ನಿಂತ್ಕೊಳ್ಳಕ್ಕೆ ಬಿಡಬಾರ್ದು, ಮೇಯಿಸಬಾರ್ದು. ಈವನ್ ಕೊಟ್ಟಿಗೆಯಲ್ಲೂ ಕೂಡ ಅಷ್ಟೇ, ನೀರು ತುಂಬಾ ಸಮಯದಲ್ಲಿ ನಿಂತ್ಕೊಂತು ಅಂದ್ರೆ ಅಲ್ಲಿ ಕ್ಯುಲಿಕೈಡಿಸ್ ಕೀಟಗಳು ಉತ್ಪತ್ತಿ ಆಗ್ತವೆ. ಆಮೇಲೆ ಈ ಕುರಿಗಳು ಹೊರಗಡೆ ಮೇಯಲು ಬಿಟ್ಟಾಗ ಅದ್ರ ಕೊಟ್ಟಿಗೆಯನ್ನು ಕೀಟನಾಶಕಗಳಿಂದ ಸ್ವಚ್ಛ ಮಾಡಿದಾಗ ಈ ಕ್ಯುಲಿಕಾಡಿಸ್ನ ನಿಯಂತ್ರಿಸಬಹುದು. ಆಮೇಲೆ ಈ ನೀಲಿನ ಅಲಿಗೆಗೆ ಕೂಡ ಒಂದು ಲಸಿಕೆ ಕೂಡ ಲಭ್ಯವಿದೆ, ಹಾಕ್ಸ್ಕೋಬಹುದು. ಆಮೇಲೆ ಈ ಲಸಿಕೆ ತುಂಬಾ ಚೆನ್ನಾಗಿ ಒಂದು ವರ್ಷದ ಕಾಲ ಕೆಲಸ ಮಾಡುತ್ತೆ. ಹಾಗಾಗಿ ವರ್ಷಕ್ಕೊಂದ್ಸಲ ಆದ್ರೂ ಯಾವಾಗ ಹಾಕ್ಸ್ಕೊಂಡ್ರೆ ಒಳ್ಳೇದು ಅಂತೀರಿ? ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಈ ಲಸಿಕೆಯನ್ನು ಹಾಕ್ಸ್ಬೇಕು. ಅಂದ್ರೆ ನಮ್ಮ ಮುಂಗಾರು ಮಳೆ ಅಂತೀವಲ್ಲ, ಮಳೆ ಕಡಿಮೆ ಆಗೋ ಸಂದರ್ಭದಲ್ಲಿ ಹಾಕ್ಸ್ಬಿಟ್ರೆ ಆಯ್ತು. ಅದ್ರ ಜೊತೆಗೆ ಈ ಕೀಟನಾಶಕಗಳನ್ನು ಸಿಂಪಡಿಸೋದ್ರಿಂದ ಈ ರೋಗ ನಾವು ಹತೋಟಿಗೆ ತರಬಹುದು. ಅಂದ್ರೆ ಮುಖ್ಯವಾಗಿ ನಾವು ಈ ಕ್ಯುಲಿಕಾಡಿಸ್ ನೊಣಗಳನ್ನ ನಿಯಂತ್ರಣ ಮಾಡೋದ್ರಿಂದ ಈ ರೋಗ ಹರಡೋದನ್ನ ತಪ್ಪಿಸಬಹುದು. ಮತ್ತೆ ಈ ಕ್ಯುಲಿಕಾಡಿಸ್ ನೊಣಗಳು ಕಡಿದಾಗೆ ಹೊಗೆ ಹಾಕೋದು ಇದೆಲ್ಲ ಮಾಡಬಹುದು, ನಾವು ಮಾಡಬಹುದು. ಆದ್ರೆ ಇದು ಅಷ್ಟೊಂದು ಪರಿಣಾಮಕಾರಿಯಾಗಿರುವುದಿಲ್ಲ, ಕೀಟಗಳು ಅಷ್ಟು ಇದಾಗಿ ತುಂಬಾ ಚಿಕ್ಕದಿರ್ತವೆ, ತುಂಬಾ ಬೇಗ ಹೋಗ್ಬಿಡ್ತವೆ ಅವು. ಅಂದ್ರೆ ಮತ್ತೆ ಕೆಲವರು ಏನ್ ಮಾಡ್ತಾರೆ, ಚಳಿಗಾಲದಲ್ಲೂ ಉಣ್ಣೆಯನ್ನ ಕತ್ತರಿಸ್ತಾ ಇರ್ತಾರೆ. ಆ ಕತ್ತರಿಸೋದ್ರಿಂದಲೂ ಈ ಕೀಟಗಳ ಹಾವಳಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಉಣ್ಣೆ ಇದ್ರೆ ಕಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರು ಆದಷ್ಟು ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಕತ್ತರಿಸಿದ್ರೆ ಒಳ್ಳೇದು, ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರಿ. ಮಳೆ ನಿಂತ ಮೇಲೆ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ನೊಣಗಳು ಜಾಸ್ತಿ ಇರ್ತವೆ ಅಂತ. ಬೇಸಿಗೆಯಲ್ಲಿ ಈ ಉಣ್ಣೆ ಕತ್ತರಿಸೋದನ್ನ ಇಟ್ಕೊಂಡು ಎಲ್ಲೆಲ್ಲ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಸ್ವಲ್ಪ ಈ ಕೀಟಗಳು ಮುಖಕ್ಕೆ ಕಡಿದಾಗೆ ಬೇವಿನ ಎಣ್ಣೆ ಸವರೋದು, ಕಣ್ಣುಗಳು ಇಂಥ ಮುಖ್ಯವಾದ ಅಂಗಾಂಗಗಳು ಬಿಟ್ಟು ಬೇವಿನ ಎಣ್ಣೆ ಇಂಥ ಸವರೋದ್ರಿಂದ ಕೂಡ. ಆಮೇಲೆ ಕೊಟ್ಟಿಗೆ ಸುತ್ತ ಕೂಡ ಈ ತರ ಕೀಟನಾಶಕಗಳು ಅಥವಾ ಬೇವಿನ ಎಣ್ಣೆ ಎಲ್ಲ ಸವರೋದ್ರಿಂದ ಈ ಕೀಟಗಳು ದೂರ ಇಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಪಿಪಿಆರ್ ರೋಗ ಅಂತ, ಇದು ಆಡುಗಳ ಒಂದು ದೊಡ್ಡ ರೋಗ ಅಂತ ತಾವು ಹೇಳಿದ್ರಿ. ಈ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಸರ್, ಇದನ್ನ ಆಡುಗಳ ದೊಡ್ಡ ರೋಗ ಅಂತಾನೆ ಹೇಳ್ತೀವಿ. ಆದ್ರೆ ಕಾಲು ಬಾಯಿ ಬೇನೆ, ನೀಲಿನಾಲಿಗೆ ಇದಕ್ಕೆಲ್ಲ ಹೋಲಿಸಿದ್ರೆ ಈ ರೋಗದ ತೀವ್ರತೆ ಅಷ್ಟೊಂದಿಲ್ಲ. ಆಮೇಲೆ ಈ ರೋಗದ ಬಗ್ಗೆ ಇನ್ನೊಂದು ಒಳ್ಳೆಯದು ಏನಂದ್ರೆ, ಈ ರೋಗದ ಲಸಿಕೆ ಏನಿದೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ಸಲ ಏನಾದ್ರೂ ಆಡಿಗೆ ಇದ್ರ ಲಸಿಕೆ ಹಾಕ್ಸಿದ್ರೆ ಕನಿಷ್ಠ 3-4 ವರ್ಷದವರೆಗೆ ನಿರೋಧಕ ಶಕ್ತಿ ಸಿಗತ್ತೆ. ಹಾಗಾಗಿ ರೈತರು ಎಲ್ಲಿ ಆಡ್ ಸಾಕ್ತಾರೆ ಅವರು ತಪ್ಪದೇ ಈ ಪಿಪಿಆರ್ ರೋಗದ ಲಸಿಕೆಯನ್ನು ಹಾಕ್ಸ್ಲೇಬೇಕು. ಆಮೇಲೆ ಈ ರೋಗ ಏನಾದ್ರೂ ಲಸಿಕೆ ಹಾಕ್ಸ್ಲಿಲ್ಲ ಅಂದ್ರೆ ಈ ರೋಗದಿಂದ ತುತ್ತಾಗುವ ಅಂದ್ರೆ ಮರಿ ಆಡುಗಳು. ಇವು ತುಂಬಾ ಬೇಗ 60-70% ಮರಿ ಆಡುಗಳು ಇದರಿಂದ ಸಾವನ್ನಪ್ಪುತ್ತವೆ. ಯಾಕೆಂದ್ರೆ ಈ ರೋಗದ ರೋಗಾಣು ಏನಿದೆ, ಈ ಪಿಪಿಆರ್ ವೈರಸ್ ಅಂತ ಹೇಳ್ತೀವಲ್ಲ, ಇದು ಶ್ವಾಸಕೋಶ ಮತ್ತು ಜೀರ್ಣಕೋಶ ಎರಡನ್ನು ಒಟ್ಟಿಗೆನೆ ಊತ ಮಾಡುತ್ತೆ. ಹಾಗಾಗಿ ಈ ಆಡುಗಳು ಇದರಲ್ಲೂ ಕೂಡ ಅಷ್ಟೇ, ಮೂಗೆಲ್ಲ ಕಟ್ಟುಕೊಳ್ಳೋದ್ರಿಂದ ಸರಿಯಾಗಿ ಉಸಿರಾಡಕ್ಕಾಗುವುದಿಲ್ಲ, ಆಮೇಲೆ ಬೇದಿ ಎಲ್ಲ ಆಗತ್ತೆ. ಹಾಗಾಗ್ಬಿಟ್ಟು ತುಂಬಾ ಬೇಗ ಸಾವನ್ನು ಹೊಂದತಕ್ಕಂತ ಸಾಧ್ಯತೆಗಳಿದಾವೆ. ಹಾಗಾಗಿ ರೈತರು ಎಲ್ಲಿ ಆಡ್ಸಾಕ್ತಾರೆ ಅವರು ಇದನ್ನ, ಈ ತರದ ಏನಾದ್ರು ರೋಗ ಲಕ್ಷಣ ಕಂಡು ಬಂದ ತಕ್ಷಣ ಆತರ ರೋಗದಿಂದ ಬಳಲ್ತಕ್ಕಂತ ಆಡುಗಳನ್ನು ಬೇರ್ಪಡಿಸ್ಬಿಟ್ಟು ಆಮೇಲೆ ಉಳಿದಂತ ಆಡುಗಳಿಗೆ ಲಸಿಕೆಯನ್ನು ಹಾಕ್ಸ್ಬೇಕು. ಆಮೇಲೆ ಈ ತರ ಈ ರೋಗದಿಂದ ನಡತಕ್ಕಂತ ಆಡುಗಳಿಗೆ ಮುಂಜಾಗ್ರತೆ ಕ್ರಮವಾಗಿ ನಾವು ಆಂಟಿಬಯೋಟಿಕ್ಸ್ ನ ಹಾಕ್ತಿವಿ, ಆಮೇಲೆ ಕೆಲವೊಂದು ಮಲ್ಟಿ ವೈಟಮಿನ್ಸ್ ನ ಹಾಕ್ತಿವಿ. ಈ ತರ ಕೊಡುವುದರಿಂದ ಇದರ ರೋಗವನ್ನು ತಡೆಗಟ್ಟಬಹುದು. ಕುರಿಗಳಿಗೂ ಬರಬಹುದಾ ಇದು ಪಿಪಿಆರ್ ರೋಗ? ಇಲ್ಲ ಸರ್, ಇದು ಬರೀ ಆಡುಗಳಲ್ಲಷ್ಟೇ ಕಂಡು ಬರುತ್ತೆ, ಮೇಕೆಗಳಲ್ಲಿ ಮಾತ್ರ ಕಂಡು ಬರುವಂತ ರೋಗ ಅಂತ ಹೇಳಿದ್ರಿ. ಇನ್ನೊಂದು ತಾವು ಸಿಡುಬು ರೋಗ ಅಂತ ಹೇಳಿದ್ರಿ, ವೈರಸ್ ಇಂದ ಬರುವಂತ ಕಣ್ಣಿನ ಸುತ್ತ ಎಲ್ಲ ಗುಳ್ಳೆ ಅಥವಾ ಪಕ್ಕು ಅಂತ ಹೇಳ್ತಾರೆ, ಅದು ಕಾಣಬಹುದು. ಆಮೇಲೆ ಈ ಗುಳ್ಳೆಗಳು ಚರ್ಮದ ಮೇಲೆ ಅಲ್ಲದೆ ಕೂಡ ಈ ಕುರಿಗಳಲ್ಲಿ ಶ್ವಾಸಕೋಶ, ಜೀರ್ಣಾಂಗ ಕೋಶ ಇದರಲ್ಲೆಲ್ಲ ಬರೋದ್ರಿಂದ ತುಂಬಾ ಬೇಗ ಸಾವನ್ನಪ್ಪುತ್ತವೆ. ಆಮೇಲೆ ಈ ರೋಗವು ಅಷ್ಟೇ, ಲಸಿಕೆಯಿಂದ ತಡಿಬಹುದು. ಇದು ರೋಗದ ಲಸಿಕೆ ಕೂಡ ಅಷ್ಟೇ, ಒಂದ್ಸಲ ಹಾಕಿದ್ರೆ 2 ವರ್ಷದವರೆಗೂ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅಂದ್ರೆ ಲಸಿಕೆ ಹಾಕೊಳ್ಳೋದು ಈ ಒಂದು ಸಿಡುಬು ರೋಗಕ್ಕೆ ಬಹಳ ಮುಖ್ಯವಾದಂತ ಒಂದು ಕ್ರಮ ಅಂತ ತಾವು ಹೇಳಿದ್ರಿ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕಾಗುತ್ತೆ. ಇನ್ನ ಜಾನುವಾರುಗಳಲ್ಲಿ ಈ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ಕೂಡ ಬರುತ್ತೆ ಅಂತ ತಾವು ಹೇಳಿದ್ರಿ. ಇದರ ಲಕ್ಷಣಗಳು ಹೇಗಿರ್ತವೆ, ಇದನ್ನ ತಡೆಯೋದು ಹೇಗೆ ಅಂತೀರಿ? ಸರ್, ಈ ರೇಬಿಸ್ ರೋಗದ ಲಕ್ಷಣ ಏನಂದ್ರೆ ಒಂದು ಮಂದಗತಿಯ ಲಕ್ಷಣ. ಅಂದ್ರೆ ಇದರಲ್ಲಿ ಯಾವುದೇ ಜಾನುವಾರುಗಳು ಏನೂ ರೋಗ ಲಕ್ಷಣ ತೋರಿಸುವುದಿಲ್ಲ, ಒಂದೇ ಲಕ್ಷಣ ತೋರಿಸುತ್ತೆ. ಅದನ್ನ ತುಂಬಾ ಯಾವಾಗ್ಲೂ ಸುಸ್ತಾಗಿ ಬಿದ್ದಿರುತ್ತೆ, ನೀರ್ ಕುಡಿಯೋದಿಲ್ಲ, ಈ ಜೊಲ್ಲು ಕೂಡ ನುಂಗಕ್ಕಾಗೋದಿಲ್ಲ, ಹಾಗಾಗಿ ಬಾಯಿಯಿಂದ ಜೊಲ್ಲು ಯಾವಾಗ್ಲೂ ಸುರಿಸ್ತಿರುತ್ತೆ. ಇದು ಮಂದಗತಿಯ ರೋಗ ಲಕ್ಷಣ. ಅಂದ್ರೆ ಅಲ್ಲಿಗೆ ನುಂಗಕ್ಕಾಗಲ್ಲ, ಗಂಟ್ಲಿಗೂ ಏನಾದ್ರು ಸಮಸ್ಯೆ ಆಗಿರುತ್ತೆ? ಹೌದು ಸರ್. ಬಾಯಿಗೂ ಏನಾದ್ರು ಸಮಸ್ಯೆ ಆಗಿರುತ್ತೆ? ಈ ಹುಚ್ಚಿನ ಈ ರೋಗ ಏನಿದೆ ಇದು ನರದ ರೋಗ, ಹಾಗಾಗಿ ಪ್ಯಾರಾಲೈಸಿಸ್ ಆಗುತ್ತೆ. ಅದು ಗಂಟಲಿನ ಪ್ಯಾರಾಲ ಪ್ಯಾರಾಲಿಸಿಸ್ ಆಗೋದ್ರಿಂದ ಆಹಾರ ಅಥವಾ ನೀರನ್ನು ನುಂಗಕ್ಕಾಗದೆ ಈ ಜೊಲ್ಲನ್ನು ಹೊರಗಡೆ ಸವರಿಸ್ತಾ ಇರುತ್ತೆ. ಆಮೇಲೆ ಯಾರಾದ್ರೂ ರೈತರು ನೀರನ್ನಾದ್ರೂ ಕುಡ್ಸಕ್ ಹೋದ್ರೆ ನುಂಗಕ್ಕಾಗುವುದಿಲ್ಲ ಅನ್ನೋ ಭಯದಿಂದ ಇದು ದೂರ ಓಡೋಗ್ತಿರತ್ತೆ, ಓಡೋಗುತ್ತೆ, ಯಾಕಂದ್ರೆ ಅದಕ್ಕೆ ನುಂಗಕ್ಕಾಗುವುದಿಲ್ಲ. ಆಮೇಲೆ ಇದು ಮಂದಗತಿಯ ರೋಗ ಲಕ್ಷಣಗಳು, ಇದನ್ನ ಗುರುತು ಹಿಡಿಯೋದು ತುಂಬಾ ಕಷ್ಟ. ಆದ್ರೆ ಕೆಲವೊಂದು ರೈತರು ತುಂಬಾ ಅನುಭವ ಹೊಂದಿರತಕ್ಕಂಥ ರೈತರು ಈ ತರ ಒಂದು ಕೂತಲ್ಲೇ ಕೂತು ತುಂಬಾ ಮಂದಗತಿಯಿಂದ ಇದ್ದು ಆಮೇಲೆ ಬಾಯಿಯಿಂದ ಜೊಲ್ಲು ಸೋರಿಸ್ತಾ ಇದ್ರೆ ತಮ್ಮ ಹತ್ತಿರದ ಇರತಕ್ಕಂಥ ವೈದ್ಯರಿಗೆಲ್ಲ ತೋರಿಸ್ಬಿಟ್ಟು ಬೇಗ ರೋಗ ನಿರ್ಧಾರ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಈ ರೋಗದ ರೋಗಾಣು ಏನಿದೆ ರೇಬಿಸ್ ವೈರಸ್, ಇದು ಹಾಲಿನಿಂದ ಕೂಡ ಹೊರಗಡೆ ಬಂದು ಬೇರೆ ಕರುಗಳಿಗೆ ಸೋಂಕು ಉಂಟು ಮಾಡುವ ಸಾಧ್ಯತೆಗಳು ತುಂಬಾ ಇರುತ್ತೆ. ಆಮೇಲೆ ಇನ್ನೊಂದು ತರಹದ ರೋಗ ಲಕ್ಷಣ ಇದೆ, ಅದು ತೀವ್ರಗತಿಯ ರೋಗ ಲಕ್ಷಣ, ಅಂದ್ರೆ ಹುಚ್ಚು ನಾಯಿ ಅಂತ ಏನ್ ಹೇಳ್ತೀವಲ್ಲ ಆತರ ಕೂಡ ದನಗಳು ಹುಚ್ಚು ಹಿಡಿದಂಗೆ ಇದು ಮಾಡ್ತಾರೆ, ಸೋಂಕು ಉಂಟು ಮಾಡುವ ಸಾಧ್ಯತೆಗಳು ತುಂಬಾ ಇರುತ್ತೆ. ಆಮೇಲೆ ಇನ್ನೊಂದು ತರಹದ ರೋಗ ಲಕ್ಷಣ ಇದೆ, ಅದು ತೀವ್ರಗತಿಯ ರೋಗ ಲಕ್ಷಣ, ಅಂದ್ರೆ ಹುಚ್ಚು ನಾಯಿ ಅಂತ ಏನ್ ಹೇಳ್ತೀವಲ್ಲ ಆತರ ಕೂಡ ದನಗಳು ಹುಚ್ಚು ಹಿಡಿದಂಗೆ ಇದು ಮಾಡ್ತಿರ್ತವೆ, ವರ್ತಿಸ್ತಿರ್ತವೆ ಬೇರೆ ದನಗಳ ಮೇಲೆ, ಬೇರೆ ಏನಾದ್ರೂ ಪದಾರ್ಥಗಳ ಮೇಲೆ ಅಥವಾ ಬೇರೆ ಮನುಷ್ಯರ ಮೇಲೆಲ್ಲ ದಾಳಿ ಮಾಡಕ್ ಶುರು ಮಾಡ್ತವೆ. ಆಮೇಲೆ ಇದರಲ್ಲೂ ಕೂಡ ಅಷ್ಟೇ ತುಂಬಾ ಜೋರಾಗಿ ಕಿರ್ಚಿಕೊಳ್ತಿರ್ತವೆ, ಈ ತರದೆಲ್ಲ ರೋಗ ಲಕ್ಷಣಗಳು. ಸ್ವಾಭಾವಿಕವಾಗಿ ಈ ರೇಬಿಸ್ ವೈರಸ್ ಏನಿರುತ್ತೆ ಇದು ಸಾಮಾನ್ಯವಾಗಿ ನರಮಂಡಲದಲ್ಲಿ ಇರುತ್ತೆ, ಇರುತ್ತೆ. ಹಾಗಾಗಿ ಇದನ್ನ ಈ ರೋಗ ರೇಬಿಸ್ ವೈರಸ್ ಅಥವಾ ಇದು ಏನಿದೆ ಹುಚ್ಚುನಾಯಿ ರೋಗನ ಇದನ್ನ ತಡೆಯೋದು ತುಂಬಾ ಅಂದ್ರೆ ತುಂಬಾ ಅವಶ್ಯಕ ಇಲ್ಲ, ಇದನ್ನ ತಡೆಯೋದು ತುಂಬಾ ಸರಳ, ಆದ್ರೆ ಇದನ್ನ ತಡೆಯೋದು ತುಂಬಾ ಅವಶ್ಯಕತೆ ಇದೆ. ಯಾಕೆಂದ್ರೆ ಈ ರೋಗದ ರೋಗಾಣು ಏನಿದೆ ಇದು ಮನುಷ್ಯರಿಗೂ ಕೂಡ ಕಾಯಿಲೆ ಉಂಟು ಮಾಡುತ್ತೆ. ಸ್ವಾಭಾವಿಕವಾಗಿ ಎಲ್ಲಿ ಆಶ್ರಯ ಪಡೆದಿರ್ತವೆ ಇವು, ಯಾವ ಪ್ರಾಣಿಗಳಲ್ಲಿ ಇರುತ್ತೆ ಅಂತೀರಿ? ಇದು ಸಾಮಾನ್ಯವಾಗಿ ನಾಯಿಗಳಲ್ಲಿ ತುಂಬಾ ಸಾಮಾನ್ಯವಾಗಿ ಆಶ್ರಯ ಪಡೆದಿರುತ್ತೆ. ಆಮೇಲೆ ಈ ಹುಚ್ಚು ನಾಯಿ ರೋಗ ಅಂತ ಅದಕ್ಕೆ ಹೇಳ್ತಾರೆ, ನಾಯಿಗಳಿಗೆ ಏನಾದ್ರೂ ಈ ರೋಗ ಬಂದ್ರೆ ಅದ್ರ ಜೊಲ್ಲಿಂದ ಈ ರೋಗ ಪೀಡಿತವಾದಂತ ನಾಯಿ ಏನಾದ್ರೂ ಬೇರೆ ಮನುಷ್ಯರಿಗೆ ಕಚ್ಚಿದ್ರೆ ಆ ಜೊಲ್ಲಿನಿಂದ ಈ ರೋಗದ ರೋಗಾಣು ಹರಡುತ್ತದೆ. ಅದೇ ತರ ಬೇರೆ ಜಾನುವಾರುಗಳಿಗೆ ಕಡಿದಲ್ಲೂ ಕೂಡ ಇದು ಹರಡುತ್ತೆ. ಹಾಗಾಗಿ ಈ ರೋಗವನ್ನು ಹತೋಟಿಗೆ ತರುವುದು ತುಂಬಾ ಅವಶ್ಯಕ. ಆಮೇಲೆ ಇದನ್ನ ಹತೋಟಿಗೆ ತರುವುದು ತುಂಬಾ ಸರಳ. ಅಂದ್ರೆ ಈಗ ಒಂದ್ಸರಿ ಇದು ಹುಚ್ಚು ನಾಯಿ ಕಡಿದಾದ್ಮೇಲೆ ಎಷ್ಟು ದಿನಗಳಿಗೆ ರೋಗ ಬರಬಹುದು ಅಂತೀರಿ ಇದು? ಸರ್, ಸಾಮಾನ್ಯವಾಗಿ ಹುಚ್ಚುನಾಯಿ ಕಡದ್ಮೇಲೆ ಈ ರೋಗ ಬರುವುದು ಯಾವ ಜಾಗದಲ್ಲಿ ಹುಚ್ಚುನಾಯಿ ಕಡದಿದೆ ಅನ್ನೋದ್ರ ಮೇಲೆ ನಿರ್ಧಾರಿತವಾಗಿರುತ್ತೆ. ಉದಾಹರಣೆಗಾಗಿ ಏನಾದ್ರು ಕತ್ತಲೇನಾದ್ರೂ ಇದನ್ನ ಕಡದ್ಬಿಟ್ರೆ 5-6 ದಿನಗಳ ಒಳಗೆ ಬರಬಹುದು ರೋಗ ಬರುತ್ತೆ. ಯಾಕಂದ್ರೆ ಕತ್ತಿನಿಂದ ಮೆದುಳಿಗೆ ತುಂಬಾ ಹತ್ರ ಇರೋದ್ರಿಂದ ಬೇಗ ಹೋಗ್ಬಿಟ್ಟು ರೋಗ ಬರುತ್ತೆ. ಒಂದ್ ವೇಳೆ ಇದು ಕಾಲಿ ಮೇಲೆ ಏನಾದ್ರು ಕಡದ್ರೆ ಅಲ್ಲಿಂದ ಮೆದುಳಿಗೆ ಹೋಗಕ್ಕೆ ತುಂಬಾ ಸಮಯ ಬೇಕಾಗತ್ತೆ. ಹಾಗಾಗಿ 15-20 ದಿನದವರೆಗೂ ಸಮಯ ತಗೋಬಹುದು. ಆಮೇಲೆ ಈ ರೋಗವನ್ನು ತಡೆಗಟ್ಟುವುದು ತುಂಬಾ ಸರಳ ಅಂತ ಹೇಳಿದೆ. ಇತ್ತೀಚೆಗೆ ತುಂಬಾ ಒಳ್ಳೆ ಲಸಿಕೆ ಲಭ್ಯವಿರೋದ್ರಿಂದ, ಆಮೇಲೆ ಈ ಲಸಿಕೆಯ ದರ ಕೂಡ ತುಂಬಾ ಕಡಿಮೆ ಇರೋದ್ರಿಂದ ತುಂಬಾ ಬೇಗ ಇದನ್ನ ತಡೆಗಟ್ಟಬಹುದು. ಆಮೇಲೆ ಇದು ಹೆಂಗೆ ಅಂತಂದ್ರೆ, ಹುಚ್ಚುನಾಯಿ ರೋಗ ಏನಾದ್ರು ಬಂದ್ರೆ ಅಥವಾ ಹುಚ್ಚುನಾಯಿ ಏನಾದ್ರು ಬೇರೆ ಜಾನುವಾರುಗಳಿಗೆ ಕಡಿದಿದೆ ಅಂತ ಗೊತ್ತಾದ ತಕ್ಷಣ ಅವತ್ತಿನ ದಿನ ತಗೊಂಡೋಗ್ಬಿಟ್ಟು ಲಸಿಕೆ ಹಾಕಿಸ್ಬೇಕು. ಅದಾದ್ಮೇಲೆ 3ನೇ ದಿನ, 7ನೇ ದಿನ, 14ನೇ ದಿನ ಮತ್ತು 21ನೇ ದಿನ, ಅಂದ್ರೆ ಕಡಿದ ದಿನ ಅಲ್ಲದೆ ಕೂಡ ಇನ್ 4 ಸಲ 3, 7, 14 ಮತ್ತು 21ನೇ ದಿನ ಕೂಡ ಈ ಲಸಿಕೆಯನ್ನು ಮತ್ತೆ ಮರು ಹಾಕಿಸ್ಬೇಕು. ಈ ತರ ಮಾಡೋದ್ರಿಂದ ಈ ಹುಚ್ಚುನಾಯಿ ರೋಗ ಬರೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಒಂದ್ ವೇಳೆ ಹುಚ್ಚುನಾಯಿ ರೋಗ ಬಂದ ಮೇಲೆ ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ವ? ಇದ್ರದ್ದು ಚಿಕಿತ್ಸೆ ಮನುಷ್ಯರಲ್ಲೇ ಇಲ್ಲ, ಜಾನುವಾರುಗಳಲ್ಲೂ ಇಲ್ಲ, ಇಲ್ಲ. ಅದನ್ನ ವಿಲೇವಾರಿ ಮಾಡ್ಬೇಕಾಗತ್ತೆ. ಹಾಗಾಗಿ ಇದನ್ನ ರೇಬಿಸ್ ಅನ್ನ ತಡೆಗಟ್ಟೋದು ಬಹಳ ಮುಖ್ಯ ಅಂತೀರಿ. ಅಂದ್ರೆ ಒಂದ್ಸರಿ ಕಚ್ಚಿದ ಮೇಲೆ ಅದು ಬರೋದಕ್ಕಿಂತ ಮುಂಚೆ ಲಸಿಕೆಯನ್ನು ತೆಗೆದುಕೊಳ್ಳೋದು ಒಳ್ಳೇದು, ಒಳ್ಳೇದು. ಪ್ರಥಮ ಚಿಕಿತ್ಸೆ ಏನ್ ಮಾಡಬಹುದು ಅಂತೀರಿ? ಗಾಯ ಎಲ್ಲ ಇರುತ್ತೆ. ಹೌದು ಸರ್, ಒಂದ್ ವೇಳೆ ಹುಚ್ಚುನಾಯಿ ಏನಾದ್ರೂ ಕಡಿದ್ರೆ ಆ ಕಡ್ದಿರ್ತಕ್ಕಂಥ ಜಾಗ ಏನಿರುತ್ತೆ ಅದು ಕಾರ್ಬೋನೇಟ್ ಸೋಪ್ಸ್ ಅಂತ ಹೇಳ್ತಾರೆ. ಆ ಸೋಪಿನ ಕಾರ್ಬೋಲಿಕ್ ಸೋಪ್ಸ್ ಅಂತ ಹೇಳ್ತಾರೆ, ಅದರಿಂದ ತೊಳಿಬೇಕು. ಈ ರೋಗದ ಇನ್ನೊಂದು ವೈಶಿಷ್ಟ್ಯತೆ ಏನಂದ್ರೆ, ಒಂದ್ ವೇಳೆ ನಾಯಿಗಳೇನಾದ್ರೂ ಕಡಿದ್ರೆ ಅದನ್ನ ಸ್ಟಿಚಸ್ ಅಂತ ಹಾಕ್ತಾರೆ, ಅದನ್ನ ಹಾಕ್ಸಕ್ ಹೋಗ್ಬಾರ್ದು, ಹೊಲಿಗೆ ಹಾಕ್ಬಾರ್ದು. ಹೊಲಿಗೆ ಹಾಕ್ಬಾರ್ದು, ಹೊಲಿಗೆ ಹಾಕಿದ್ರೆ ಏನಾಗುತ್ತೆ, ಈ ರೋಗದ ರೋಗಾಣು ಏನಿರುತ್ತೆ ವೈರಸ್, ತುಂಬಾ ಬೇಗ ವೃದ್ಧಿ ಹೊಂದ್ಬಿಟ್ಟು ಬೇಗ ಮೆದುಳಿಗೆ ಹೋಗೋ ಸಾಧ್ಯತೆ ಇರುತ್ತೆ. ತೆರೆದ ಇಡಬೇಕು, ಇಟ್ಟಾಗ ಅದು ಮುಂದೆ ವೃದ್ಧಿ ಆಗುವುದಿಲ್ಲ. ಹಾಗಾಗಿ ಇದನ್ನ ಹೊಲಿಗೆ ಹಾಕಬಾರ್ದು. ಆಮೇಲೆ ಯಾವಾಗ್ಲೂ ಅಷ್ಟೇ, ಹುಚ್ಚುನಾಯಿ ಏನಾದ್ರೂ ಬೇರೆ ಜಾನುವಾರುಗಳಿಗೆ ಕಡಿದ್ರೆ ಹುಚ್ಚುನಾಯಿ ರೋಗದ ಲಸಿಕೆ ಜೊತೆಗೆ ಟೆಟನಸ್ ಲಸಿಕೆ ಕೂಡ ಹಾಕಿಸ್ಬೇಕು. ಯಾಕಂದ್ರೆ ಈ ಹುಚ್ಚುನಾಯಿಂದ ಬಳತಕ್ಕಂತ ಈ ನಾಯಿಗಳು ಮಣ್ಣು ಅದ್ರೆಲ್ಲ ಬಾಯೆಲ್ಲ ಸೇವಿಸಿದ್ರಿಂದ ಅದು ಆ ನಾಯಿ ಏನ್ ಕಡಿಯುತ್ತೆ ಅದ್ರ ಗಾಯದಲ್ಲಿ ವೈರಸ್ ಜೊತೆಗೆ ಬ್ಯಾಕ್ಟೀರಿಯಾ ಕೂಡ ಬರಬಹುದು. ಹಾಗಾಗಿ ಈ ಹುಚ್ಚುನಾಯಿ ರೋಗದ ಲಸಿಕೆ ಜೊತೆಗೆ ಟೆಟನಸ್ ಲಸಿಕೆ ಕೂಡ ಹಾಕಿಸ್ಬೇಕು. ಒಟ್ಟಿಗೆ ಈ ಒಂದು ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆನೆ ನಾವು ಮುಂಜಾಗ್ರತೆಯಾಗಿ ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ಒಂದೇ ಪರಿಹಾರ. ಹೌದು, ಈ ಒಂದ್ಸರಿ ರೋಗ ಬಂದ ಮೇಲೆ ಇದಕ್ಕೆ ಪರಿಹಾರನೇ ಇಲ್ಲ ಅಂತಾನೆ ಹೇಳ್ಬೋದು. ಎಲ್ಲಾ ರೈತ ಬಾಂಧವರು ಇದನ್ನ ನೋಡಿಕೊಂಡು ತಮ್ಮ ಜಾನುವಾರುಗಳಿಗೆ ಯಾವ್ದಾದ್ರೂ ಒಂದು ನಾಯಿ ಏನಾದರೂ ಅನಾಮತ್ತಾಗಿ ಕಚ್ಚಿ ಅವರು ಆ ಒಂದು ಅನುಮಾನ ಇದ್ದಾಗ ಲಸಿಕೆ ಆದಷ್ಟು ಹಾಕಿಸ್ಕೊಳ್ಳೋದೇ ಒಳ್ಳೇದು ಅಂತ. ರೈತ ಬಾಂಧವರೇ, ತಮಗೆ ಈ ಜಾನುವಾರುಗಳಲ್ಲಿ ಕಂಡುಬರುವಂತ ಈ ವೈರಸ್ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪ್ರಿಯಾಂಕಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7259516018. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 7259516018. ತುಂಬ ಸಂತೋಷ ಡಾಕ್ಟರ್ ಪ್ರಿಯಾಂಕಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜಾನುವಾರುಗಳಲ್ಲಿ ಕಂಡುಬರುವಂಥ ವೈರಸ್ ರೋಗಗಳು ಮತ್ತು ಅದರ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಕೇಳುಗರೆ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಾನುವಾರುಗಳ ವೈರಸ್ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಬೆಂಗಳೂರಿನ ಭಾರತೀಯ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾ ಪ್ರಿಯಾಂಕಾ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ, 6:51 ದೇಶಭಕ್ತಿ